مش الكام. ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ದೇವವೃಕ್ಷಗಳ ಮಹತ್ವ, ಈ ಕುರಿತು ಪರಿಸರ ಪ್ರೇಮಿ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರೊಂದಿಗೆ ಸಂದರ್ಶನ, ಮಂಗಳೂರು ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಸಾಂಪ್ರದಾಯಿಕ ಹಾಡುಗಳನ್ನು ಕೇಳಬಹುದು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪರಿಸರ ಸಂರಕ್ಷಣೆಯಲ್ಲಿ ದೇವವೃಕ್ಷಗಳ ಮಹತ್ವ, ಈ ಕುರಿತು ಪರಿಸರ ಪ್ರೇಮಿ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ರಜನಿ ಭಟ್. ಎಲ್ಲ ಕೃಷಿ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ವಿನೇಶ್ ಪೂಜಾರಿ ಅವರಿದ್ದಾರೆ. ಅವರು ಪರಿಸರ ಪ್ರೇಮಿ. ಇವರ ಹವ್ಯಾಸಗಳು ಪರಿಸರಕ್ಕೆ ಬಹಳಷ್ಟು ಹೊಂದಿಕೊಂಡಿವೆ. ಪರಿಸರ ಜಾಗೃತಿಯಲ್ಲಿ ಇವರ ಕೊಡುಗೆ ಅಪಾರ. ತಮ್ಮ ಮನೆಯ ಪರಿಸರದಲ್ಲಿ ದೇವವೃಕ್ಷಗಳನ್ನು ಸಹ ಇವರು ಬೆಳೆಸಿದ್ದಾರೆ. ಹಾಗಿರುವಾಗ ಅವರನ್ನು ಇವತ್ತು ನಾವು ಮಾತನಾಡಿಸುವ, ಅವರು ಪರಿಸರ ಸಂರಕ್ಷಣೆಗೆ ಅಂತ ಯಾವ ಯಾವ ರೀತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನೆಲ್ಲ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮಗೆ ನಮ್ಮ ಈ ಕೃಷಿರಂಗ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಸರ್, ಈಗ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ? ಅಂದ್ರೆ ಈ ಪರಿಸರದ ಜಾಗೃತಿ ಬಗ್ಗೆ ನಿಮಗೆ ಯಾವ ರೀತಿ ಕಾಳಜಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಸ್ವಲ್ಪ ಹೇಳ್ಬೋದು? ನಾನು ಹಳ್ಳಿ ಪ್ರದೇಶದಲ್ಲಿರುವಂಥವನು, ನಿಡ್ಡೋಡಿಯಲ್ಲಿರುವಂಥದ್ದು. ನಾನು ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನನಗೆ ಚಿಕ್ಕದಿಂದಲೂ ತುಂಬ ಹವ್ಯಾಸ ಇತ್ತು. ಹಾಗೆ ಗಿಡಗಳನ್ನು ಬೆಳೆಸುವಂಥದ್ದು, ನೆಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದೆ. ಈಗ ನನ್ನ ವೃತ್ತಿ ಅನ್ನುವಂಥದ್ದು ಎಲೆಕ್ಟ್ರಿಕಲ್ ಕೆಲಸ, ಅದರ ಜೊತೆಯಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೇನೆ. ನಿಮಗೆ ಈ ಪರಿಸರದ ಬಗ್ಗೆ ಇರುವ ಕಾಳಜಿ ತುಂಬಾ ಅನನ್ಯವಾದುದು. ಅಂದ್ರೆ ಸಾಮಾನ್ಯವಾಗಿ ಪರಿಸರ ಕಾಳಜಿ ಎಲ್ರಿಗೂ ಇದೆ, ಹಾಗಂತೇಳಿ ಅದನ್ನು ಜಾರಿ ಮಾಡುವುದರಲ್ಲಿ ಎಲ್ಲರೂ ಬರುವುದಿಲ್ಲ. ಹಾಗಿರುವಾಗ ಇದಕ್ಕೆ ಪ್ರೇರಣೆ ಅಂದ್ರೆ ಮನೆಯಲ್ಲಿ ಯಾರಾದರೂ ಈ ರೀತಿ ತೊಡಗಿಸಿಕೊಂಡಿದ್ದಾರಾ? ನನಗೆ ಪರಿಸರ ಅನ್ನುವಂಥದ್ದು ನನಗೆ ತುಂಬ ಆಸಕ್ತಿ. ನನಗೆ ಅಂತ ಹೇಳಿದ್ರೆ ಗಿಡ ಮರ ಅಥವಾ ಪ್ರಾಣಿ ಪಕ್ಷಿ ಇದು ನನಗೆ ಚಿಕ್ಕಂದಿನಲ್ಲೂ ತುಂಬ ಆಸಕ್ತಿ ಇದ್ದುದರಿಂದ ನನಗೊಂದು ಈ ಗಿಡವನ್ನು ಬೆಳೆಸುವಂಥದ್ದು ಅದೊಂದು ನಮ್ಮ ಒಂದು ಚಿಕ್ಕ ಒಂದು ಕೆಲಸ ಅಂತೇಳಿ ಮರ್ತಾ ಬರ್ತಾ ಇದ್ದೇನೆ. ಹಾಗೇನೆ ನಮ್ಮ ಈಗಿನ ಏನು ಕಾಲಘಟ್ಟದಲ್ಲಿ ಪರಿಸರ ಅನ್ನುವಂಥದ್ದು ನಾಶ ಆಗ್ತಾ ಬಂದಿದೆ. ಅದಕ್ಕೋಸ್ಕರ ನಾನು ತುಂಬ ಅದಕ್ಕೆ ನಾನು ಪ್ರಥಮವಾಗಿ ಇಟ್ಕೊಂಡದ್ದು ಅದೇ, ಯಾವುದು ರ್ಯಾರ್ ಯಾವುದುಂಟು ಗಿಡಗಳು ಅದನ್ನು ಬೆಳೆಸುವಂಥ ಒಂದು ಆಸಕ್ತಿಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ನಾನೇ ಹೋಗಿ ನೆಡುವಂಥದ್ದು ಅಥವಾ ಅವರ ಹತ್ರ ಕೇಳಿ ನೆಡುವಂಥದ್ದು, ಇಷ್ಟು ಆಸಕ್ತಿ ಇದ್ದವರಿಗೆ ಕೊಡುವಂಥದ್ದು, ಇದನ್ನು ಸಂಪೂರ್ಣವಾಗಿ ನಾನು ಉಚಿತವಾಗಿ ಕೊಡುವಂಥದ್ದು ನನ್ನ ಸ್ವಂತ ಒಂದು ಬುದ್ಧಿಯಿಂದ ನಾನು ಮಾಡಿರುವಂಥದ್ದು. ನನಗೆ ಒಂದು ಪರಿಸರದ ಬಗ್ಗೆ ತುಂಬ ಆಸಕ್ತಿ, ಈ ಗಿಡ ಮರ ಅನ್ನುವಂಥದ್ದು ಇದನ್ನು ಬೆಳೆಸುವಂಥದ್ದು ನನಗೆ ತುಂಬ ಆಸಕ್ತಿ ಚಿಕ್ಕಂದಿಂದಲೂ. ಅದರಲ್ಲಿ ಅದೇ ನಾನು ಹೇಳುವಂಥದ್ದು, ಯಾವುದು ತುಂಬ ಕಡಿಮೆ ಯಾವುದುಂಟು, ಇದು ಒಂದು ಅಳಿವಿನ ಅಂಚಿಗೆ ಯಾವುದು ಹೋಗಿದೆ, ಅದನ್ನು ಮಾಡ್ತಾ ಬರುವ ಹಾಗೆ ನನಗೆ ಪರಿಸರದಲ್ಲಿ ಕಾಳಜಿ ಅನ್ನುವಂಥದ್ದು ಹುಟ್ಟಿಕೊಂಡು ಬಂದಿದೆ. ಸರಿ ಸರ್, ಈಗ ನಿಮ್ಮನ್ನು ದೇವವೃಕ್ಷಗಳ ಕೃಷಿಕ ಅಂತ ಕರೀತಾರೆ ಅಂತ ನಾನು ಕೇಳಲ್ಪಟ್ಟೆ, ಇದಕ್ಕೇನಾದರೂ ವಿಶೇಷವಾಗಿ ಕಾರಣ ಇದೆಯಾ, ಹೇಗೆ? ಹೌದು, ದೇವವೃಕ್ಷಗಳಲ್ಲಿ ಕೂಡ ತುಂಬ ಒಂದು ನೋಡಿ, ಅದರಲ್ಲಿ ದೇವವೃಕ್ಷಗಳನ್ನಂತ ಹೇಳಿ ಯಾಕೆ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆ ಮರಗಳಲ್ಲಿ ತುಂಬ ಆಯುರ್ವೇದಿಕ ಅಂಶಗಳನ್ನು ಒಳಗೊಂಡಿರ್ತದೆ. ಅದಕ್ಕೆ ನಮ್ಮ ಹಿರಿಯರು ಅದಕ್ಕೆ ಒಂದು ತುಂಬ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗೆ ಇದು ಈಗಿನ ಕಾಲಘಟ್ಟದಲ್ಲಿ ಅದು ನಮಗೆ ಅಳಿವಿನ ಅಂಚಿಗೆ ಹೋಗಿದೆ. ಇದನ್ನು ನಾನು ಒಂದು ಬೆಳೆಸುವಂತ ಯೋಚನೆಯನ್ನು ಮಾಡ್ತಾ ಇದ್ದೇನೆ ಈಗಲೂ. ಹಾಗೇನೆ ಇದು ಉಳಿಯುವುದು ಎಲ್ಲಿ, ನಮ್ಮ ಈ ಸೈಡಲ್ಲೆಲ್ಲ ಯಾವ ರಸ್ತೆ ಬದಿಯಲ್ಲಿ ನೆಟ್ಟರೆ ಅಷ್ಟು ಇದು ಅದಕ್ಕೆ ಯಾರು ಗಮನ ಕೊಡುವುದಿಲ್ಲ. ಹಾಗೆ ಇದನ್ನು ದೇವಸ್ಥಾನಗಳಲ್ಲಿ ನೆಡುವಂತ ಒಂದು ಯೋಚನೆ ಮಾಡಿದ್ದೇನೆ. ಹಾಗೆ ನಾನೇ ಹೋಗಿ ದೇವಸ್ಥಾನಗಳಲ್ಲಿ ನೆಡುವಂಥದ್ದು ಅಥವಾ ಕೆಲವರು ಈ ವಿಚಾರವನ್ನೆಲ್ಲ ತಿಳಿದು ನಂತರ ನನ್ನನ್ನು ಕರೆಸಿ ನೆಡುವಂಥದ್ದು, ಮುಖ್ಯವಾಗಿ ನಾಗಬನಗಳಲ್ಲಿ ನೆಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಈಗಲೂ ಕೂಡ ನಾನು ಕರೆತಾರೆ, ಹೋಗ್ತೇನೆ, ನೆಟ್ಟು ಬರ್ತೇನೆ. ಈಗ ಹಾಗಿದ್ರೆ ದೇವ ವೃಕ್ಷಗಳು ಅಂತ ಹೇಳಿದಾಗ ನೀವು ಯಾವ್ಯಾವ ಗಿಡಗಳನ್ನೆಲ್ಲ ಈ ರೀತಿ ನಿಮ್ಮ ಪರಿಸರ ಕಾಳಜಿಗೆ ಯಾವ್ದಾದ್ರೂ ಇಂತಹದ್ದೇ ಗಿಡಗಳನ್ನು ಅಂತ ಆಯ್ಕೆ ಮಾಡಿದ್ದೀರಾ ಹೇಗೆ? ಹೌದು, ಈಗ ದೇವ ವೃಕ್ಷಗಳಲ್ಲಿ ತುಂಬಾ ಉಂಟು. ಒಂದು ರುದ್ರಾಕ್ಷಿ ಆಗಿರ್ಲಿ, ಅಥವಾ ನಾಗಲಿಂಗ ಪುಷ್ಪ ಆಗಿರ್ಲಿ, ಅಥವಾ ಬಿಲ್ವಪತ್ರ ಆಗಿರ್ಲಿ, ಅಥವಾ ಪಾಲಸ ಆಗಿರ್ಲಿ, ಪಾರಿಜಾತ ಆಗಿರ್ಲಿ, ಇದನ್ನೆಲ್ಲ ನಾನು ಒಂದು ಇಟ್ಕೊಂಡಿದ್ದೇನೆ. ಯಾರಿಗೆಲ್ಲ ಆಸಕ್ತಿ ಉಂಟು ಹಾಗೆ ಅದರ ಜೊತೆಗೆ ಅರಳಿ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ. ಯಾರಿಗೆ ಬೇಕಾಗ್ತದೆ ಅವರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಸರ್, ಇದನ್ನು ನೀವು ಆರಂಭಿಸಿ ಎಷ್ಟು ವರ್ಷ ಆಯಿತು? ಇದು ನಾನು ಆರಂಭಿಸಿ ಒಂದು 8 ವರ್ಷಗಳಾಯಿತು. ನಂತರ ಪ್ರಚಾರ ಬಂದು ಒಂದು 4 ವರ್ಷ ಆದ ಮೇಲೆ ಈ ಗಿಡಗಳು ಅನ್ನುವಂಥದ್ದು ತುಂಬಾ ನನ್ನ ಕೈಯಿಂದ ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ರುದ್ರಾಕ್ಷಿ ಅಂತ ಹೇಳಿ, ನನಗೆ ರುದ್ರಾಕ್ಷಿ ಅಂತ ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಆಯಿತು. ಎಂತಂದ್ರೆ ನಮಗೆ ರುದ್ರಾಕ್ಷಿ ಅಂದಾಕ್ಷಣ ನೆನಪಿಗೆ ಬರೋದು ಹಿಮಾಲಯ, ನೇಪಾಳ, ಹೀಗೆ ನಮ್ಮ ಭಾರತದಲ್ಲಿ, ಅದು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ರುದ್ರಾಕ್ಷಿ ಬೆಳೆಸಿದ್ದೀರಿ ಅಂದ್ರೆ ಇದು ಹೇಗೆ ಕಾರಣವಾಯ್ತು ಸರ್ ರುದ್ರಾಕ್ಷಿ ಬೆಳೆಸಲಿಕ್ಕೆ? ನೋಡಿ, ನಾವು ಚಿಕ್ಕದಿರುವಾಗ ಈ ರುದ್ರಾಕ್ಷಿ ಅನ್ನುವಂಥದ್ದು ಕೇಳಿದ್ದು ಮಾತ್ರ. ಇದು ಎಲ್ಲಿ ಸಿಗ್ತದೆ ಅಥವಾ ಹೇಗೆ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಮರದಲ್ಲಿ ಆಗ್ತದೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟತೆ ಇರಲಿಲ್ಲ. ಹಾಗೆ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಇದರ ಬಗ್ಗೆ ತುಂಬಾ ಒಂದು ಪರಿಶೀಲನೆ ಮಾಡಿದೆ. ನಂತರ ಇದರಲ್ಲಿ ತುಂಬಾ ವೆರೈಟಿಗಳಿದೆ ಅಂತ ಹೇಳಿದ್ರೆ, ನೇಪಾಳದಲ್ಲಿ ಬೆಳೀತಾರೆ, ನಂತರ ಇಂಡೋನೇಷ್ಯಾದಲ್ಲಿ ಬೆಳೀತಾರೆ, ನಂತರ ಉತ್ತರಾಖಂಡದಲ್ಲಿ ಬೆಳೀತಾರೆ. ಇದೆಲ್ಲ ಏನು ಬೀಜಗಳೇನಿದೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಾವು ಅತ್ಯಂತ ಒಂದು ಒಳ್ಳೆಯದಾಗಿರುವಂತದ್ದು ನೇಪಾಳದ ರುದ್ರಾಕ್ಷಿ, ಅದು ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯಬಹುದು ಅನ್ನುವಂಥದ್ದು ನನಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರೆ, ನಾನೇ ಬೆಳೆಸಿ ಅದರಲ್ಲಿ ಪ್ರಥಮ ಯಾವುದೆಲ್ಲ ಹಂತ ಉಂಟು, ಹೇಗೆ ಬೆಳೆತದೆ, ಅದು ಹಣ್ಣು ಬಿಡುವ ತನಕಲು ನನಗೆ ಅದರ ಬಗ್ಗೆ ತುಂಬಾ ಮಾಹಿತಿ ಇದೆ. ಇಲ್ಲಿ ನೇಪಾಳದ ನಾನು ಬೆಳೆಸಿರುವಂತದ್ದು. ನನ್ನ ಮನೆಯಲ್ಲಿ ಸಾಧಾರಣ ಒಂದು 3 ಮರಗಳಿದೆ, ದೊಡ್ಡ ಮರಗಳು 3 ಇದೆ. ಸರ್, ಈಗ ನಿಮ್ಗೆ ಈಗ ನೀವು ಗಿಡ ತಗೊಂಡ್ರೆ ಎಲ್ಲಿ ತಗೊಂಡ್ರಿ, ಅದನ್ನು ಯಾವ ರೀತಿ ಬೆಳೆಸಲಿಕ್ಕೆ ನೀವು ಶ್ರಮ ಪಟ್ಟಿದ್ದೀರಿ ಅಂತ ಸ್ವಲ್ಪ ಹೇಳ್ಬೋದಾ? ಈಗ ರುದ್ರಾಕ್ಷಿ ಅನ್ನುವಂಥದ್ದು ನಾವು ನೇಪಾಳಕ್ಕೆ ಹೋಗಿ ತರುವಂತದ್ದು ಆಗುದಿಲ್ಲ, ಇದು ನಾವು ಕೇರಳದಿಂದ ತಂದಿರುವಂತದ್ದು ಪ್ರಥಮವಾಗಿ. ಮತ್ತೆ ಅಂತ ಹೇಳಿದ್ರೆ, ನಮ್ಗೆ ಈಗ ರುದ್ರಾಕ್ಷಿಯ ಗಿಡ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅದು ಯಾವುದು, ಅದುವೇ ಗಿಡ ಅಥವಾ ಅವರು ಯಾವುದಾದ್ರು ಬೇರೆ ಕೊಟ್ಟಿದ್ದಾರಾ. ಇದನ್ನೆಲ್ಲ ನಾನು ಎಲ್ಲ ಈ ನಮ್ಮ ಇಂಟರ್ನೆಟ್ ಅಲ್ಲೆಲ್ಲ ನೋಡಿ ಅದುವೇ ಹಾಗೆಲ್ಲ ಕನ್ಫರ್ಮ್ ಮಾಡಿದ ನಂತರ ನನಗೆ ಅದು ಕನ್ಫರ್ಮ್ ಆಯಿತು. ಆದರೂ ಕೂಡ ನನಗೆ ಒಂದು ಡೌಟ್ ಇತ್ತು. ಆದ್ಮೇಲೆ ನಮ್ಮ ಮನೆಯಲ್ಲೇ ಆದ್ಮೇಲೆ ಅದು ರುದ್ರಾಕ್ಷಿ ಅನ್ನುವಂಥದ್ದು ನನಗೆ ಕನ್ಫರ್ಮ್. ಹೌದು, ಪ್ರಥಮ ಆಗಿ ಒಂದು 2 ಗಿಡ ತಂದಿದ್ದೆ, ಅದು 2 ಕೂಡ ಒಟ್ಟಿಗೆ ನೆಟ್ಟಿದ್ದೆ. ಅದನ್ನು ದಿನಾಲು ಗಮನಿಸುವಂಥದ್ದು ಎಲ್ಲ ಮಾಡ್ತಾ ಇದ್ದೆ. ಹಾಗೆಯೇ ಅದು ಬೆಳೆಯಲಿಕ್ಕೆ ಆರಂಭವಾಯಿತು. ನಂತರ ಅದು ದೊಡ್ಡದಾದ ಮೇಲೆ ಹೂ ಬಿಟ್ಟು ನಂತರ ಕಾಯಿಯಾಗಿ ಆದಮೇಲೆ ಅದು ರುದ್ರಾಕ್ಷಿ ಅನ್ನುವಂಥದ್ದು ನನಗೆ ಕೈಗೆ ಸಿಕ್ಕಿತು. ಅದು ಒಂದು ಖುಷಿಯ ವಿಚಾರ ನನಗೆ. ಅಂತ ಹೇಳಿದ್ರೆ ರುದ್ರಾಕ್ಷಿ ಗಿಡ ಎಲ್ಲಿ ಕೂಡ ನೋಡಿರಲಿಲ್ಲ, ಅಥವಾ ರುದ್ರಾಕ್ಷಿ ಹೇಗೆ ಆಗ್ತದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಇದು ಯಾವುದರಲ್ಲಿ ಆಗ್ತದೆ ಅದು ನನಗೆ ಗೊತ್ತಿರಲಿಲ್ಲ. ಇದು ನಾನೇ ತಂದು ನಾನೇ ಬೆಳೆಸಿ ನನಗೆ ಗೊತ್ತಾಗಿರುವಂಥದ್ದು. ಸರ್, ಈಗ ರುದ್ರಾಕ್ಷಿ ಗಿಡಗಳು ನೀವು ಬೆಳೆಯುವಾಗ ಆರಂಭದ ಹಂತದಲ್ಲಿ ಅದಕ್ಕೆ ಗೊಬ್ಬರ ಅಥವಾ ನೀರುಣಿಸುವುದು ಇಂಥದ್ದೆಲ್ಲ ಹೇಗೆ, ಅದರ ಕ್ರಮಗಳು ಹೇಗೆ ಸರ್? ಇದಕ್ಕೆ ನೀರು ಉಣಿಸುವಂಥದ್ದು ಚಿಕ್ಕದಿರುವಾಗ ನಾವು ನೀರು ಉಣಿಸಲೇಬೇಕು. ಯಾಕಂತೇಳಿ 1 ವರ್ಷ ಅದಕ್ಕೆ ನೀರು ಉಣಿಸಬೇಕು. ಗೊಬ್ಬರ ಅನ್ನುವಂಥದ್ದು ಸೆಗಣಿ ನೀರನ್ನು ಕೊಡುವಂಥದ್ದು. ನಿಮಗೆ ಕೆಲವು ಕಡೆ ಹೇಳ್ತಾರೆ ಈ ರುದ್ರಾಕ್ಷಿಯ ಮಾಹಿತಿಯಲ್ಲಿ ಕೊಡುವಾಗ ಸೆಗಣಿ ನೀರು ಹಾಕಬಾರ್ದು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದಕ್ಕೆ ಸೆಗಣಿ ನೀರನ್ನು ಕೊಟ್ಟರೆ ಉತ್ತಮವಾಗಿ ಬೆಳೀತದೆ. ನಂತರ ಅದಕ್ಕೆ ಸುತ್ತ ಏನು ಪರದೆಗಳನ್ನು ಕಟ್ಟಿ ಅದನ್ನು ಸಂರಕ್ಷಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ನೇರವಾಗಿ ಅದಕ್ಕೆ ಬಿಸಿಲು ಬೀರಬಾರ್ದು. ನೆಟ್ಟಾಕ್ಬೇಕು ಅದಕ್ಕೆ. 1 ವರ್ಷದ ನಂತರ ನಮಗೆ ನೆಟ್ಟನ್ನು ತೆಗಿಬಹುದು. ಇದಂತ ಹೇಳಿದ್ರೆ ತುಂಬಾ ವೇಗವಾಗಿ ಬೆಳೆಯುತ್ತದೆ. ನೆಟ್ಟಾಕಿದ್ರು ಕೂಡ ಸ್ವಲ್ಪ ವೇಗವಾಗಿ ಬೆಳೆಯುತ್ತದೆ. ಇದು ನೇರವಾಗಿ ಹೋಗುವಂಥದ್ದು, 80 ಹಾಗೆ ನೇರವಾಗಿ. ಹೌದು. ನಂತರ ಇದು ತುಂಬಾ ಸಾಫ್ಟ್ ಗಿಡ, ಇದು ಗಾಳಿಗೆ ಅಥವಾ ಇದಕ್ಕೆಲ್ಲ ಬೀಳುವಂತ ಒಂದು ಅದಕ್ಕೆ ಇದೆ ಬೀಳ್ತದೆ, ರೆಂಬೆ ಕೊಂಬೆಗಳು ಉದು ಕಟ್ಟಾಗ್ತದೆ. ಅದಕ್ಕೆ ನಾವು ನೆಡುವಾಗ ಸ್ವಲ್ಪ ಆಳ ಮಾಡಿ 1 ಫೀಟ್ ಆಳ ಮಾಡಿ ನೆಡಬೇಕು, ಗಟ್ಟಿಯಾಗಿ ನಿಲ್ಲಿಕ್ಕೆ ಅಂತ ಹೇಳಿದ್ರೆ. ನಂತರ ದೊಡ್ಡದಾಗುವಾಗ ಇದು ಅಡಿಕೆ ಯಾವುದು, ಅಡಿಕೆಯ ಬೇರುಗಳಾಗಿರ್ತದೆ ಹಾಗೆ ತಂತು ಬೇರುಗಳಿರುವಂತದ್ದು. ಅದಕ್ಕೆ ತಾಯಿ ಬೇರು ಅನ್ನುವಂಥದ್ದು ಇಲ್ಲ ಆ ಮರಕ್ಕೆ. ಹಾಗೆ ಅದು ಬೀಳುವಂತ ಒಂದು ಚಾನ್ಸಸ್ ತುಂಬಾ ಇದೆ. ಸರ್, ಈಗ ನಿಮ್ಮ ಮನೆಯಲ್ಲಿ ಏನು ಬೆಳೆಸಿದ್ದೀರಿ ರುದ್ರಾಕ್ಷಿ ಗಿಡಗಳನ್ನು, ಈಗ ಮರ ಆಗಿವೆ ಅಂತ ಹೇಳಿದ್ರೆ, ಅದರಲ್ಲಿ ಎಷ್ಟು ವರ್ಷಗಳಲ್ಲಿ ಹೂ ಅಥವಾ ಹಣ್ಣು ಬಿಟ್ಟಿವೆ? ಸಾಮಾನ್ಯವಾಗಿ ರುದ್ರಾಕ್ಷಿ ಗಿಡಗಳಲ್ಲಿ ಎಷ್ಟು ವರ್ಷಗಳಲ್ಲಿ ಹೂ ಅಥವಾ ಹಣ್ಣುಗಳು ಬಿಡ್ತವೆ ಅಂತ ಹೇಳ್ಬೋದಾ? ಅದು ನೋಡಿ, ಅದರ ಒಂದು ಇದಂತ ಹೇಳಿದ್ರೆ ವರ್ಷ ಅಂತ ಹೇಳಿದ್ರೆ ಅದು ಹಣ್ಣು ಕೊಡುವ ವರ್ಷ ಅಂತ ಹೇಳಿದ್ರೆ 6 ವರ್ಷದಲ್ಲಿ ಅದು ಹಣ್ಣು ಕೊಡಬೇಕು ನಿಜವಾಗ್ಲು. ಕೆಲವೊಮ್ಮೆ ನಮ್ಮ ಪರಿಸರದ ಒಂದು ಹಾವಭಾವಕ್ಕೆ ಅದು ಅನುಗುಣವಾಗ್ತದೆ. ನಮ್ಮಲ್ಲಿ ನನ್ನದೊಂದು 6 ವರ್ಷದಲ್ಲಿ ಅದು ಹಣ್ಣು ಬಿಡ್ಲಿಕ್ಕೆ ಆರಂಭವಾಗಿದೆ. ಹಣ್ಣು ಬಿಟ್ಟು ಅದೊಂದು ಮಾರ್ಚಲ್ಲಿ ಹೂ ಬಿಡ್ಲಿಕ್ಕೆ ಆರಂಭವಾದರೆ ನನ್ನ ನವೆಂಬರ್ ಡಿಸೆಂಬರ್ ಈ ತಿಂಗಳಲ್ಲಿ ಕಾಯಿ ಉದುರುತ್ತೆ. ಆ ಒಂದು ಮರದಲ್ಲಿ ವರ್ಷಕ್ಕೆ 2 ಸರಿ ಆಗಬೇಕು ಅದರಲ್ಲಿ. ಒಳ್ಳೇದು ಸರ್. ಈಗ ಮೊದಲ ಹಂತದಲ್ಲಿ ಎಷ್ಟು ರುದ್ರಾಕ್ಷಿ ಬೀಜಗಳು ಸಿಕ್ಕಿವೆ ನಿಮಗೆ? ಪ್ರಥಮ ಹಂತದಲ್ಲಿ ಅದು ನಮಗೆ ಸ್ವಲ್ಪ ಒಂದು 500-600 ಒಳಗೆ ಸಿಗ್ತದೆ ಹಣ್ಣು. ಅದು ಹಾಗೇನೆ ಹೆಚ್ಚಾಗಿ ಹೋಗ್ತದೆ. ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ಮರ, ಒಂದು 10 ವರ್ಷದ ನಂತರ ಬೆಳೆದ್ರೆ ಒಂದು ಮರದಲ್ಲಿ 3,000 ರುದ್ರಾಕ್ಷಿಯನ್ನು ನಾವು ಪಡೆಯಬಹುದು. ಈಗ ರುದ್ರಾಕ್ಷಿಯ ಹೂಗಳಿಗೆ ಹಣ್ಣುಗಳಿಗೆ ಹಕ್ಕಿಗಳು ಬರುವಂತದ್ದು ಇದೆಯಾ? ಹೇಗೆ? ಹೌದು, ಇದು ತುಂಬಾ ಒಳ್ಳೆಯ ವಿಷಯ. ಇದು ರುದ್ರಾಕ್ಷಿಯ ಕಾಯಿ ಅನ್ನುವಂಥದ್ದು ಈ ಹಣ್ಣಾಗುವಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ತುಂಬಾ ಈ ಬಾವಳಿಗಳು ಅನ್ನುವಂಥದ್ದು ಬಂದು ತಿನ್ನುವಂಥದ್ದು ಮಾಡ್ತದೆ. ಅಕ್ಕಿಗಳು ಬರ್ತದೆ, ಬೇರೆ ಬೇರೆ ರೀತಿಯ ಅಕ್ಕಿಗಳು ಬಂದು ತಿನ್ನುವಂಥದ್ದನ್ನು ಅದು ಮಾಡ್ತದೆ. ಅದಕ್ಕೆ ತುಂಬಾ ಇಷ್ಟ. ಸರ್, ಈಗ ರುದ್ರಾಕ್ಷಿಯಲ್ಲಿ ರುದ್ರಾಕ್ಷಿ ಕಾಯಿ ಹಣ್ಣು ಆ ರೀತಿ ಏನಾದರೂ ವಿಧ ವಿಧವಾದ ರೀತಿಗಳಿವೆ ಅದರಲ್ಲಿ? ಅಂದ್ರೆ ನಮ್ಮ ಊರಿನಲ್ಲಿ ಈಗ ಮಾವಿನಕಾಯಿ ತಗೊಂಡ್ರೆ ಆರಂಭದಲ್ಲಿ ಅದು ಹಸಿರು ಬಣ್ಣಕ್ಕೆ ಇರ್ತದೆ, ನಂತರ ಅದು ಹಳದಿ ಬಣ್ಣ ಆಗ್ತದೆ. ಕೆಲವು ಮಾವಿನ ಹಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಆ ರೀತಿಯಲ್ಲಿ ಏನಾದರೂ ಅದರಲ್ಲಿ ಮಾರ್ಪಾಡುಗಳು ಬರ್ತವಾ ಹೇಗೆ? ನೋಡಿ, ರುದ್ರಾಕ್ಷಿಯಲ್ಲಿ ನಾನು ಹೇಳಿದೆ ತುಂಬಾ ಜಾತಿಯ ರುದ್ರಾಕ್ಷಿ ಕಾಯಿಗಳಿದೆ. ಅದರಲ್ಲಿ ಒಂದು ನೇಪಾಳ ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡಿರುವಂತದ್ದು. ಹೌದು, ನೇಪಾಳದ ರುದ್ರಾಕ್ಷಿ. ಈ ಉತ್ತರಾಖಂಡಿನ ಏನು ರುದ್ರಾಕ್ಷಿ ಉಂಟು ಅದು ಹಸಿರು ಬಣ್ಣದಿಂದ ಬೇರೆ ಕಲರ್ಗೆ ಚೇಂಜ್ ಆಗುದಿಲ್ಲ ಹಣ್ಣಾಗುವಾಗ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತದೆ ಅಷ್ಟೇ. ನಂತರ ನೇಪಾಳದ ರುದ್ರಾಕ್ಷಿ ಏನಿದೆ ಇದು ಹಸಿರಾಗಿರುವಂಥದ್ದು ಪ್ರಥಮ ಹಂತದಲ್ಲಿ, ಗೋಲಾಕಾರದಲ್ಲಿ ಬೆಳೆಯುತ್ತಾ ಬರ್ತದೆ, ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ನಮಗೆ ಪ್ರಥಮ ಹಂತದಲ್ಲಿ ಗೊತ್ತಾಗುದಿಲ್ಲ, ನಾನು ಸ್ವಲ್ಪ ಸಮಯ ಹೋದ್ಮೇಲೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದು ನಾವು ಕೊಯ್ಯುವಂಥದ್ದಲ್ಲ, ಅದಾಗಿ ಉದುರಿದ ಮೇಲೆ ಅದನ್ನು ನಾವು ಯೂಸ್ ಮಾಡುವಂಥದ್ದು. ಮತ್ತು ಇದು ಕೂಡ ಯೂಸ್ ಮಾಡುವಂಥದ್ದು ಕೂಡ ಹಾಗೇನೆ, ಅದು ಬಿದ್ದ ಮೇಲೆ ಅದನ್ನು ನೀರಲ್ಲಿ ಹಾಕಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು, ಕೆಲಸ ಉಂಟು. ನಂತರ ಒಂದು ಸ್ಪಷ್ಟತೆ ಕೊಡ್ತೇನೆ, ಅದರಲ್ಲಿ ಯಾವುದೇ ನ್ಯಾಚುರಲ್ ಆಗಿರುವಂಥ ರಂಧ್ರ ಇರುವಂಥದ್ದು ನಾವು ಕೃತಕವಾಗಿ ಮಾಡಲಿಕ್ಕಿಲ್ಲ. ನೇಪಾಳದ ರುದ್ರಾಕ್ಷಿಯಲ್ಲಿ ಕೃತಕ ರಂಧ್ರ ಇರುವಂಥದ್ದು. ಮತ್ತು ಉತ್ತರಾಖಂಡ್ ಮತ್ತು ಇಂಡೋನೇಷ್ಯಾ, ಇದರಲ್ಲಿ ಉತ್ತರಾಖಂಡಲ್ಲಿ ನಮಗೆ ಕೃತಕ ರಂಧ್ರ ಇಲ್ಲ, ಮತ್ತು ಇಂಡೋನೇಷ್ಯಾದಲ್ಲಿ ಉಂಟು. ಆದರೆ ನಾವು ಸ್ವಲ್ಪ ಅದನ್ನು ಮಿಷಿನಲ್ಲಿ ಅದು ಸ್ವಲ್ಪ ರಂಧ್ರವನ್ನು ದೊಡ್ಡದು ಮಾಡಬೇಕಾಗ್ತದೆ. ಇದರಲ್ಲಿ ನ್ಯಾಚುರಲ್ ಆಗಿರುವಂಥದ್ದು ಕೃತಕ ಅಲ್ಲ, ಅದು ನಾವು ಧಾರಣೆ ಮಾಡುವವರಿಗೆ ಬರ್ತದೆ. ನಾವು ಖಾಲಿ ಅದರೊಳಗಿರುವಂಥ ಸ್ವಲ್ಪ ಕಸ ಏನುಂಟು ಅದನ್ನು ತೆಗೆದ್ರೆ ಆಯಿತು, ನೇರವಾಗಿ ರಂಧ್ರ ಇರ್ತದೆ. ಏನು ನಾವು ಬೇರೆ ಯಾವುದೇ ರಂಧ್ರ ಮಾಡಬೇಕಂತಿಲ್ಲ ಅದಕ್ಕೆ. ಅದು ನಮಗೆ ಧಾರಣೆ ಮಾಡುವವರಿಗೆ ಉತ್ತಮ ಅಂತೇಳಿ. ಮತ್ತೆ ಅದು ಪ್ರಕೃತಿ ಆಗಿ ಯಾಕೆ ಹಾಗೆ ಕೊಟ್ಟಿದೆ ಅಂತ ಹೇಳಿದ್ರೆ, ಅದರ ಒಳಗೆ ಈಗ ಒಂದು ರುದ್ರಾಕ್ಷಿ ಅಂತ ಹೇಳಿದ್ರೆ, 5 ಮುಖದ ರುದ್ರಾಕ್ಷಿ ಅಂತ ಹೇಳಿದ್ರೆ, ಅದರ ಒಳಗೆ ಒಂದು 5 ಕಂಪಾರ್ಟ್ಮೆಂಟ್ ಅಂತ ಇರ್ತದೆ. ಅದರ ಒಳಗಡೆ ಒಂದು 5 ಬೀಜಗಳಿರ್ತದೆ. ಎಷ್ಟು ಮುಖಗಳಿರ್ತೋ ಅಷ್ಟು ಬೀಜಗಳು ಅದರಲ್ಲಿ ಇದ್ರೆ ಅದಕ್ಕೆ ಮಾತ್ರ ವ್ಯಾಲ್ಯೂ. ಈಗ 5 ಮುಖ ಅಂತ ಹೇಳಿದ್ರೆ 5 ಮುಖದ ರುದ್ರಾಕ್ಷಿ ಒಳಗೆ 5 ಬೀಜಗಳಿರ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ, ಈ ಮಾರಾಟದ ವಿಷಯದಲ್ಲಿ ಈ ರುದ್ರಾಕ್ಷಿಯಲ್ಲಿ ಇರುವಂತಹ ಗೆರೆಗಳನ್ನು ಬದಲು ಮಾಡ್ತಾರೆ, 10 ಮಾಡ್ತಾರೆ. ಈಗ ರುದ್ರಾಕ್ಷಿಯಲ್ಲಿ ಎಷ್ಟು ಗೆರೆಗಳುಂಟು ಹಾಗೆ ಅದರ ದರವನ್ನು ಏರಿಸ್ತಾ ಇರ್ತದೆ. ಏಕಮುಖ ಅನ್ನುವಂಥದ್ದು ತುಂಬಾ ಅಮೂಲ್ಯವಾಗಿರ್ತಕ್ಕಂಥ, ಅದಕ್ಕೆ ತುಂಬಾ ದರ, ಅದು ಆಗೋದು ಕಷ್ಟ. ಹಾಗೇನೆ ಈ ಒಂದು 5 ಮುಖದ ರುದ್ರಾಕ್ಷಿಯನ್ನು 10 ಮಾಡ್ಲಿಕ್ಕೆ ಏನು ನಮಗೆ ಕಷ್ಟ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಮಿಷಿನಲ್ಲಿ ಈಗ ಮಿಷಿನರಿ ಬಂದಿದೆ, ಅದನ್ನು 5 ಅನ್ನು 10 ಮಾಡ್ತಾರೆ. ನಿಜವಾಗ್ಲೂ ಒಂದು 5 ಮುಖದ ರುದ್ರಾಕ್ಷಿಯಲ್ಲಿ ಅದರ ಒಳಗಡೆ 5 ಮುಖದ ರುದ್ರಾಕ್ಷಿ 5 ಬೀಜಗಳಿರ್ತದೆ. ಅದೇ ಬೀಜ ಈ ಮಳೆಗಾಲದ ಸಂದರ್ಭದಲ್ಲಿ ಅದು ಯಾಕೆ ನ್ಯಾಚುರಲ್ ಆಗಿ ರಂಧ್ರ ಇರ್ತದೆ ಅಂತ ಹೇಳಿದ್ರೆ, ಅದರ ಒಳಗಿರುವಂತಹ ಬೀಜ ಮೊಳಕೆ ಬರುವಂತ ಅದೊಂದು ಜಾಗ, ಅದು ನಾನು ಕಂಡುಕೊಂಡಂತು ಅದರ ಮುಖಾಂತರ ಬಂದು ಬರ್ತದೆ. ಈಗ ನೀವು ಹೇಳಿದ್ರೆ 5 ಮುಖಗಳು ಇರ್ತವೆ, ಆ ರಂಧ್ರದ ಮೂಲಕ ಅದು ಹೊರಗೆ ಬರ್ತದೆ. ಹೌದಾ? ಹಾಗಿದ್ರೆ 5 ಬೀಜಗಳು ಸಹ ಒಂದೇ ರಂಧ್ರದಲ್ಲಿ ಹೊರಗೆ? ಇಲ್ಲ, 5 ಬೀಜದಲ್ಲಿ ಕೂಡ 5 ಕೂಡ ಮೊಳಕೆ ಬರುವುದಿಲ್ಲ, ಕೆಲವು ಒಂದು 2 ಅಥವಾ 3 ಅಷ್ಟೇ ಬರುವಂತ, ಇಲ್ಲದ್ರೆ ಜಾಸ್ತಿ ಆಗಿ ಬರುವಂತದ್ದು ಒಂದೇ ಅಲ್ಲ. ಮತ್ತೊಂದು ಅಂತ ಹೇಳಿದ್ರೆ ಅದು ಯಾವಾಗ ಉದುರಿ ಬೀಳ್ತದೆ, ಇದನ್ನು ಏನು ಇರುವೆಗಳು ರಪ್ಪ ತಿಂದು ಮುಗಿಸಿ ಬಿಡ್ತವೆ. ಅಂದ್ರೆ ಇಡೀ ಬೀಜವನ್ನೇ ತಿಂತದ? ಅದರ ಒಳಗೆ ಸೈಡ್ ಅಲ್ಲಿ ಇರುವಂತ ಎಲ್ಲ ಈ ನೀಲಿ ಬಣ್ಣದಲ್ಲಿ ಇರುವಂತದನ್ನೆಲ್ಲ ಕಂಪ್ಲೀಟ್ ಆಗಿ ತಿಂದು ನಂತರ ಒಳಗೆ ಹೋಗಿ ಅದರೊಳಗಿರುವಂತ ಬೀಜವನ್ನು ಕೂಡ ತಿಂತದೆ. ಹೌದು, ಅಂದ್ರೆ ಇರುವೆಗಳಿಗೆ ಅದನ್ನು ಒಡಿಲಿಕ್ಕೆ ಅದು ಅಲ್ಲಿರುವಂತ ರಂಧ್ರದ ಮುಖಾಂತರ ಹೋಗ್ತದೆ ಅದರೊಳಗೆ. ಹೌದು, ಅದರ ರಂಧ್ರದ ಸೈಡ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ಸಣ್ಣ ರಂಧ್ರಗಳಿರಬಹುದು. ಹೌದು ಸರ್. ಈಗ ರುದ್ರಾಕ್ಷಿ ಮರ ಉಂಟು ಅಂತ ಹೇಳಿದ್ರೆ ಎಷ್ಟು ಉದ್ದ ಆಗಿವೆ? ಈಗೊಂದು 60 ಅಡಿ ತನಕ ಹೋಗಿದೆ, ತುಂಬಾ ತೋರಾಗಿದೆ ಈಗ ಗಿಡ. ಈಗ ನಿಮ್ಗೆ ಒಂದು 1,000 ಇನ್ನು ಈಗ ನೆಕ್ಸ್ಟ್ ಅದು ಇದು ಹೂ ಬಿಡ್ಲಿಕ್ಕೆ ಆರಂಭ ಆಗ್ತದೆ. ಎಲೆ ಉದುರುವಂತದ್ದು ಅದರಲ್ಲಿ ಇಲ್ಲ. ಇನ್ನೊಂದು, ಉತ್ತರಾಖಂಡಲ್ಲಿ ಈ ಮಳೆಗಾಲದ ಸಮಯದಲ್ಲಿ ಎಲೆ ಎಲ್ಲ ಸಂಪೂರ್ಣವಾಗಿ ಉದುರ್ತದೆ. ಸರ್, ಈಗ ನೀವು 8 ವರ್ಷದ ಮರ ಉಂಟು ಅಂತ ಹೇಳಿದ್ರಿ, ಅದು ನೇರವಾಗಿ ಅಂದ್ರೆ ಅದರ ರೆಂಬೆ ಕೊಂಬೆಗಳು ಗಾಳಿಗೆ ಏನಾದ್ರು ಬಿದ್ದ ಘಟನೆಗಳು ನಡೆದಿದೆ, ಕಟ್ಟಾಗಿ ಬಿದ್ದದ್ದು. ಮತ್ತೆ ಅದು ದೊಡ್ಡ ದೊಡ್ಡದ ಆಗುವಾಗ ಕೆಳಗಿನ ಏನು ಕೊಂಬೆ ಏನಿರ್ತದೆ ಅದೆಲ್ಲ ಕಟ್ಟಾಗಿ ಬೀಳ್ತದೆ. ನೇರವಾಗಿ ಯಾವುದು ತೆಂಗಿನ ಮರ ಹೇಗೆ ಹೋಗ್ತದೆ ಆ ರೀತಿಯಾಗಿ ಕೆಲವು ಗಿಡಗಳು ಬೆಳೆಯುತ್ತದೆ. ಸರ್, ಈಗ ಗಿಡಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರಿ, ರುದ್ರಾಕ್ಷಿ ಗಿಡಗಳನ್ನು ಸದ್ಯೀಗ ನಿಮ್ಮಲ್ಲಿ ಎಷ್ಟಿವೆ ಸರ್? ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ರಿ? ಅಂದರೆ ಅದರ ಬೀಜದಿಂದ ಮಾಡಿದ್ರಾ, ಕಸಿ ಕಟ್ಟಿ ಮಾಡಿದ್ರಾ ಅಂತ ಹೇಳ್ಬೋದಾ? ನೋಡಿ, ರುದ್ರಾಕ್ಷಿ ಈಗ ಬರುವಂಥ ಮಳೆಯಿಂದ ಸ್ವಲ್ಪ ಹಾಳಾಗಿ ಹೋಗಿದೆ. ನಾನು ಮಾಡಿದ್ದೇನೆ ಅದು ಅಂತ ಹೇಳಿದೆ. ಈಗ ಬೀಜದಲ್ಲಿ ಮಾಡುವಂಥ ತುಂಬ ಕಷ್ಟ ಅಂತ ಹೇಳಿದೆ ನಾನು ನಿಮಗೆ ಹೇಳಿದೆ. ಅದು ಒಂದು ಒಂದು ಅದನ್ನು ಬೀಜವನ್ನು ಹೊಡೆದು ಅದರೊಳಗಿರುವಂಥ ಒಂದು 5 ಬೀಜಗಳನ್ನು ತೆಗಿಬೇಕಾದ್ರೆ ತುಂಬ ಕಷ್ಟ ಉಂಟು. ಅದರಲ್ಲಿ ನಮಗೆ ಒಂದು 18 ದಿನದಲ್ಲಿ ಅದಕ್ಕೆ ನಮಗೆ ಮೊಳಕೆ ಬರುವಂಥದ್ದು ಆಗ್ತದೆ. ಅದನ್ನು ನಾವು ತುಂಬ ಕೇರ್ಫುಲ್ ಆಗಿ ನೋಡಬೇಕು. ಇಲ್ಲಾಂತ ಹೇಳಿದ್ರೆ ನೀರು ಆ ರೀತಿ ಕೂಡ ಇರಬಾರ್ದು, ಮತ್ತೆ ಹೆಚ್ಚು ಬಿಸಿಲು ಕೂಡ ಇರಬಾರ್ದು. ಇಲ್ಲಾಂತ ಹೇಳಿದ್ರೆ ಅದು ಸಾಯ್ತದೆ, ಅಲ್ಲಿಂದಾನೆ ಸಾಯ್ತದೆ. ಏನು ಮಾಡ್ಲಿಕ್ಕೆ? ಹೌದು, ಅದಕ್ಕೆ ಏನಾದರೂ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಅದರ ಮೇಲೆ ನೆಟ್ಟಾಕಿ ಅದರ ಅಡಿಯಲ್ಲಿ ಇಟ್ಟು ಆ ರೀತಿ ಅದನ್ನು ಸಂರಕ್ಷಣೆ ಮಾಡಬೇಕು. ಇಲ್ಲಾಂದ್ರೆ ಕಷ್ಟ ಇದೆ. ರುದ್ರಾಕ್ಷಿಯ ಗಿಡವನ್ನು ಮಾಡುದು ತುಂಬಾ ಕಷ್ಟ ಇದೆ. ಕ್ರಾಫ್ಟಿಂಗ್ ಕೂಡ ಮಾಡಿಕೊಡಬಹುದು. ಅತಿಯಾಗಿ ಹೆಚ್ಚಾಗಿ ಕೇಳ್ತಾ ಇರುವಂತದ್ದು ಈಗ ರುದ್ರಾಕ್ಷಿಯ ಗಿಡವನ್ನು ಕೇಳ್ತಾ ಇದ್ದಾರೆ. ನಾನು ಉಚಿತವಾಗಿ ಕೊಡುವಂಥದ್ದು, ನನ್ನ ಒಂದು ಕಾಳಜಿ ಅಂತ ಹೇಳಿದ್ರೆ ಪರಿಸರ ಉಳಿಬೇಕನ್ನುವಂಥದ್ದು. ನಾವೇನು ಶಾಶ್ವತ ಅಲ್ಲ, ನಂತರ ಈ ಗಿಡ ಮರಗಳು ಇರಲಿ ಅನ್ನುವಂಥದ್ದು ನನ್ನ ಒಂದು ಮೂಲ ಉದ್ದೇಶ ಅಷ್ಟೇ. ಮೊದಲ ರುದ್ರಾಕ್ಷಿ ಬೀಜಗಳನ್ನು ಎಲ್ಲಿ ಕೊಟ್ರಿ? ರುದ್ರಾಕ್ಷಿ ಕಾಯಿಗಳನ್ನು ಎಲ್ಲಾದ್ರೂ ಕೊಟ್ರ ನೆನಪುಂಟಾದು? ನನಗೆ ಪ್ರಥಮವಾಗಿ ಅಂದರೆ ಪ್ರಥಮ ಒಂದು ಮರದಲ್ಲಿ ಆದಂಥ ರುದ್ರಾಕ್ಷಿಯನ್ನು ನಾನು ದೇವಸ್ಥಾನಕ್ಕೆ ಬೆಳ್ಳಿಯ ಹಾರ ಮಾಡಿ ಕೊಟ್ಟಿರುವಂಥದ್ದು. ಅದು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಪುತ್ತಿಗೆ. ಸರ್, ಈಗ ನಿಮ್ಮ ಮನೆಯಲ್ಲಿ ರುದ್ರಾಕ್ಷಿ ಗಿಡಗಳು ಮರಗಳಾಗಿ ಏನು ಬಂದಿವೆ, ಬೇರೆ ಉತ್ತರಾಖಂಡದ್ದು ನಿಮ್ಮ ಮನೆಯಲ್ಲಿ ಇದೆಯಾ, ಹೇಗೆ? ನನ್ನ ಮನೆಯಲ್ಲಿ ನೇಪಾಳ ಮತ್ತೆ ಉತ್ತರಾಖಂಡಿನ ಒಂದು ಸಸ್ಯಗಳಿದೆ, ದೊಡ್ಡ ಮರ ಇದೆ. ಪ್ರಥಮವಾಗಿ ಆಗಿದ್ದದ್ದು ನಂದು ಉತ್ತರಾಖಂಡಿನ ಒಂದು ರುದ್ರಾಕ್ಷಿ ಕಾಯಿ. ಇದನ್ನು ಕೂಡ ನಾನು ಬೇರೆ ಕಡೆಯಿಂದ ತಂದದ್ದು. ನಮ್ಗೆ ಅದು ನೋಡ್ಲಿಕ್ಕೆ ನೇಪಾಳ ಮತ್ತೆ ಯಾವುದು ಉತ್ತರಾಖಂಡ್ ನೋಡ್ಲಿಕ್ಕೆ ಒಂದೇ ರೀತಿ ಇರ್ತದೆ. ಹಣ್ಣು ಬಿಡುವಂಥದ್ದಾಗಿರ್ಲಿ ಅಥವಾ ಇದರಲ್ಲಿ ಕಾಯಿ ಆಗಿರುವಂಥದ್ದಾಗ್ಲಿ, ವಿಷಯ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿಯಾಗಿ ಮೂರು ಮುಖದ ರುದ್ರಾಕ್ಷಿ ಉತ್ತರಾಖಂಡ ಕಾಂಡಿನ ಸಸ್ಯದಲ್ಲಿ ಆಗುವಂಥದ್ದು. ಮೂರು ಮುಖ ಜಾಸ್ತಿ ಹೆಚ್ಚಾಗಿ. ಇದು ನೇಪಾಳದಲ್ಲಿ ಯಾವುದು 5 ಮುಖದ ರುದ್ರಾಕ್ಷಿ ಆಗ್ತದೆ ಅತಿಯಾಗಿ, ಅದರಲ್ಲಿ ಜಾಸ್ತಿಯಾಗಿ ಆಗುವಂಥದ್ದು ಮೂರೇ. ಅಂದ್ರೆ ನಿಮಗೆ ಈಗ 8 ವರ್ಷಗಳಲ್ಲಿ ಸುಮಾರು ಎಷ್ಟು ಗಿಡಗಳನ್ನು ನೀವು ಕೊಟ್ಟಿರಬಹುದು? ನನ್ನ ಒಂದು ಗಿಡಗಳಂತ ಹೇಳಿದ್ರೆ ಇಲ್ಲಿಂದ ಹೊರ ರಾಜ್ಯಗಳಿಗೆ ಇದನ್ನು ನಾನು ಹೇಗೆ ಕಳಿಸಬೇಕು, ಕೊರಿಯರ್ ಅಲ್ಲಿ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ಇದು ಗಿಡಗಳನ್ನು ಕೊಡುವಂಥದ್ದು ನಾನು ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂಥದ್ದು. ನಂತರ ಕೊರಿಯರ್ ಅಲ್ಲಿ ಕಳಿಸಬೇಕಾಗ್ತದೆ ಕೆಲವೊಮ್ಮೆ. ಆಗ ನಾವು ಅದನ್ನು ಅವರ ಅದರ ಏನು ಚಾರ್ಜಸ್ ಏನುಂಟು ಅದನ್ನು ಅವರು ಭರಿಸತಕ್ಕಂಥದ್ದು. ಅದನ್ನು ಕಳಿಸ್ತಾನೆ ಇಲ್ಲಿಂದ ಒಂದು ಪುಣೆ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇಂಥ ಬೇರೆ ಬೇರೆ ಕಡೆಗಳಲ್ಲಿ ಕಳಿಸಿದ್ದೇನೆ. ಹಾಗೆಯೇ ನನ್ನ ಪ್ರಕಾರ ಯಾರಿಗೆಲ್ಲ ಕಳಿಸಿದ್ದೇನೆ ಅದನ್ನೆಲ್ಲ ಬರೆದುಕೊಂಡಿದ್ದೇನೆ. ಹಾಗೆಯೇ ಕೆಲವೊಮ್ಮೆ ಕೆಲವರು ಬರ್ತಾರೆ, ಅವರ ಗಾಡಿಯಿಂದಲೇ ಒಟ್ಟಿಗೆ ಕೇಳ್ತಾರೆ, ಗಾಡಿಯಲ್ಲಿ ಬರ್ತಾರೆ, ಕೊಂಡೋಗ್ತಾರೆ. ನಿಜಕ್ಕೂ ಉತ್ತಮ ವಿಚಾರ ಸರ್. ಈಗ ನೀವು ಹೇಳಿದ್ರೆ ಒಮ್ಮೆಗೆ ಕೇಳ್ತಾರೆ ಅಂದ್ರೆ ನಿಮ್ಮಲ್ಲಿ ಅಷ್ಟು ಸ್ಟಾಕ್ ಉಂಟು? ಹೌದು, ನನ್ನ ಹತ್ರ ಈಗ ತುಂಬಾ, ನಾನು ಬೀಜದಿಂದ ಮಾಡುವಂಥದ್ದು ತುಂಬಾ, ಯಾವುದು ಬೀಜದಿಂದ ಮಾಡಿದ್ರೆ ಉತ್ತಮ ಗಿಡ, ಯಾಕಂತ ಹೇಳಿದ್ರೆ ಅದಕ್ಕೆ ಬಾಳ್ವಿಕೆ ಅನ್ನುವಂಥದ್ದು ಕೂಡ ಜಾಸ್ತಿ. ಅದು ಹಂತ ಹಂತವಾಗಿ ಬೆಳೆಸ್ತೇನೆ ನಾನು. ಚಿಕ್ಕದು ಯಾವುದು ಚಿಕ್ಕದುಂಟು ಅದನ್ನು ಕೊರಿಯರಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೇನೆ. ಹಾಗೇನೆ ದೊಡ್ಡ ಗಿಡಗಳನ್ನು ಅವರೇ ಬಂದು ಕೊಂಡೋಗ್ತಾರೆ, ಹಾಗೆ ನಾನು ಕೊಡ್ತಾ ಇರ್ತೇನೆ. ಉತ್ತಮ ವಿಚಾರ ಸರ್. ಈಗ ಗಿಡ ಮಾಡ್ಲಿಕ್ಕೆ ಅಂತ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ತೀರಿ? ಯಾವುದು ದೊಡ್ಡ ಸೈಜ್ ಉಂಟು ಅದನ್ನು ನಾವು ಆಯ್ಕೆ ಮಾಡುವಂಥದ್ದು. ದೊಡ್ಡ ಸೈಜಲ್ಲಿ ಒಳಗಿರುವಂಥ ಬೀಜ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಹಾಗೆ ಅದನ್ನು ನಾನು ಒಂದು ಮೊಳೆಯ ಮುಖಾಂತರ ಅದನ್ನು ಓಪನ್ ಮಾಡಿ ನಂತರ ಅದರ ಒಳಗಿರುವಂಥ ಬೀಜವನ್ನು ತೆಗೆದು ಕೋಕೋಬೀಟ್ ಅಥವಾ ಈ ಮಣ್ಣಲ್ಲಿ ಹಾಕಿ ಮೊಳಕೆ ಬರಲಿಕ್ಕೆ ಇಡುವಂಥದ್ದು. ಈಗ ನೀವು ಸದ್ಯಕ್ಕೆ ಎಷ್ಟು ವರ್ಷದಿಂದ ಈ ಇದು ರುದ್ರಾಕ್ಷಿ ಗಿಡಗಳನ್ನು ಮಾಡ್ತಾ ಇದ್ದೀರಿ? ಅದೇ ನಾನು ನೆಟ್ಟು ಅದು 8 ವರ್ಷ, ಅದು ಕೂಡ 8 ವರ್ಷ ತನಕ ಆಯ್ತು. ಅದು ಹಣ್ಣು ಬಿಟ್ಟದ್ದು ಒಂದು 6 ವರ್ಷದ ಇತ್ತೀಚೆಗೆ 2 ವರ್ಷದಿಂದ ಹಣ್ಣು ಬಿಡ್ಲಿಕ್ಕೆ ಆರಂಭವಾಗಿದೆ. ಸುರುವಿಂದಲೇ ಗಿಡಗಳನ್ನು ಮಾಡ್ತಾ ಇದ್ದೀರಿ? ಹೌದು, ನಮ್ದು ರುದ್ರಾಕ್ಷಿ ಗಿಡ ಅನ್ನುವಂಥದ್ದು ಸೈಡ್ ಅಲ್ಲಿ ಇತ್ತು, ಅದು ದೇವವೃಕ್ಷ, ಅದಕ್ಕೋಸ್ಕರ ನಾನು ಬೆಳೆಸ್ತಾ ಇದ್ದೆ. ಈ ರುದ್ರಾಕ್ಷಿ ಗಿಡಗಳನ್ನು ಇದುವರೆಗೆ ಎಷ್ಟು ಬೆಳೆಸಿದ್ದೀರಿ? ನೀವೆಷ್ಟು ಗಿಡ ಮಾಡಿದ್ದೀರಿ? ನಾನು ಒಂದು ಈಗ ರುದ್ರಾಕ್ಷಿ ಗಿಡವನ್ನು ನನ್ನ ಮನೆಯಲ್ಲಿ ಇರುವಂತದ್ದು ಒಂದು ದೊಡ್ಡ ಮರ ಅನ್ನುವಂಥದ್ದು 3 ಇದೆ, ಮತ್ತೆ ಸೈಡ್ ಅಲ್ಲಿ ಕೂಡ ಒಂದು 6 ಗಿಡಗಳನ್ನು ಪುನಃ ಹಾಕಿದ್ದೇನೆ. ಅದಕ್ಕೆ ಒಂದೊಂದು ವರ್ಷ ಆಗ್ತಾ ಬಂತು, ಅದು ಕೂಡ ಒಂದು ಉತ್ತಮ ರೀತಿ ಬೆಳೆದಿದೆ. ನಂತರ ಕೆಲವರಿಗೆ ದೇವಸ್ಥಾನಕ್ಕೆ ಬೇಕಾದರೆ ಹೇರ್ ಲೇಯರಿಂಗ್ ಮಾಡಿ ಅಂದರೆ ಕಸಿ ಕಟ್ಟಿ ಆ ಗಿಡವನ್ನು, ಈಗ ಕೆಲವರು ನಮಗೆ ನನ್ನ ಹತ್ರ ಬೇಗ ಇರುವುದಿಲ್ಲ ಅದು ಗಿಡ, ಅದಕ್ಕೆ ನಾನು 40 ದಿನದಲ್ಲಿ ಅದನ್ನು ಕಸಿ ಮಾಡಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಮಾಡ್ತಾ ಇದ್ದೇನೆ. ಸಾಮಾನ್ಯ ಇದುವರೆಗೆ ಎಷ್ಟು ಕೊಟ್ಟಿದ್ದೀರಿ ಸರ್? ಅದು ಒಂದು 300 ಅಷ್ಟರ ಒಳಗೆ ಇರಬಹುದು, ಯಾಕಂದ್ರೆ ಅದು ತುಂಬಾ ಕಷ್ಟದ ವಿಷಯ, ಅದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಏರ್ ಲೇಯರಿಂಗ್ ನಿಮಗೆ ಸಕ್ಸಸ್ ಆಗ್ತದೆ, ಏನ್ ತೊಂದರೆ ಇಲ್ಲ. ಅದನ್ನು ನಾವು ಏಪ್ರಿಲ್ ತಿಂಗಳು ಅಥವಾ ಮಾರ್ಚ್ ಅದರೊಳಗೆ ಮಾಡಬೇಕು, ಮಳೆ ಬರಬಾರ್ದು. ಏಪ್ರಿಲ್ ಮಾರ್ಚಿನ ಒಳಗಡೆ ಮಾಡಿದರೆ ತುಂಬ, ಅದಕ್ಕೆ ಸೆಕೆಯ ಕಾಲದಲ್ಲಿ ಮಾಡಿದರೆ ತುಂಬ ಉತ್ತಮವಾಗಿ ಬರ್ತದೆ. ಸರ್, ನಿಮ್ಮಲ್ಲಿ ಈಗ ಬೀಜದಿಂದ ಬಂದ ಗಿಡಕ್ಕೆ ಬೇಡಿಕೆ, ಕಸಿ ಕಟ್ಟಿದ ಗಿಡಕ್ಕೆ ಬೇಡಿಕೆ ಹೆಚ್ಚಿರುತ್ತೆ? ಅದು ಹೆಚ್ಚಿನ ಜನರಿಗೆ ಅದಕ್ಕೆ ಗೊತ್ತಿಲ್ಲ. ಅವರು ಒಟ್ರಸಿ ಅವರಿಗೆ ಗಿಡ ಆದರೆ ಗಿಡ ಬೇಕು ಅಷ್ಟೇ. ನಾನು ಹೇಳ್ತೀನಿ, ಇದು ಏರ್ ಲೇಯರಿಂಗ್ ಗಿಡ, ಬೀಜದಿಂದ ಮಾಡಿದ್ದಲ್ಲ. ಹೆಚ್ಚಾಗಿ ನಾನು ಏರ್ ಲೇಯರಿಂಗ್ ಮಾಡ್ಲಿಕ್ಕೆ ಆಗ್ತದೆ ನನಗೆ, ಯಾಕಂದ್ರೆ ಬೀಜದಿಂದ ಮಾಡೋದು ತುಂಬಾ ಕಷ್ಟ. ಆದ್ರೂ ಕೆಲವರಿಗೆ ಸಿಗ್ತದೆ ಬೀಜದಿಂದ ಮಾಡಿದ ಗಿಡಗಳು. ಈಗ ಸರ್, ಏರ್ ಲೇಯರಿಂಗ್ ಮಾಡಿದ್ದು ಏನು ಕಸಿ ಕಟ್ಟಿದ್ದೀರಿ, ಆ ಗಿಡದಲ್ಲಿ ಬೇಗ ಹಣ್ಣು ಬರುದ, ಹೂ ಬಿಡುದ, ಅಥವಾ ನೀವು ಹಾಕಿದ ಬೀಜ ಏನಿದೆ ಅದರಿಂದ ಮೊಳಕೆ ಬಂದು ಆದ ಗಿಡದಲ್ಲಿ ಹೆಚ್ಚು ಬೇಗ ಬಿಡುದ? ಏರ್ ಲೇಯರಿಂಗ್ ಅಲ್ಲಿ ಸ್ವಲ್ಪ ಬೇಗ ಆಗುವುದು, ಯಾಕಂತ ಹೇಳಿದ್ರೆ ನಾವು ಕಸಿ ಕಟ್ಟಿರುವಂತದ್ದು ಒಂದು ಈಗ 5 ವರ್ಷ ಅಂತ ಹೇಳಿದ್ರೆ 4 ವರ್ಷದ ಒಳಗೆ ಆಗ್ತದೆ. ಮತ್ತೆ ಮುಖ್ಯವಾಗಿ ಅದು ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿರ್ತದೆ, ಅದು ಖಂಡಿತವಾಗ್ಲಿ. ಯಾಕಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ರೀತಿಯಾಗಿರುವಂತಹ ಬಿಸಿಲು ಬೀಳ್ಬೇಕು, ಜಾಸ್ತಿ ಬಿಸಿಲಾಗಿರಬಾರ್ದು, ಮತ್ತೆ ನೀರು ಅನ್ನುವಂಥದ್ದು ದಿವಸ ಕೊಡಬೇಕು, ಇಂಥದ್ದೆಲ್ಲ ಇದೆ. ಗೊಬ್ಬರ ಅನ್ನುವಂಥದ್ದು ಒಂದು ವಾರಕ್ಕಲ್ಲ ಒಂದು ತಿಂಗಳಿಗೊಮ್ಮೆ ಕೊಟ್ಟರೆ ಸಾಕು. ಸೆಗಣಿ ನೀರನ್ನು ಕೊಟ್ಟರೆ ಉತ್ತಮವಾಗಿ ಬೆಳೆಯುತ್ತೆ. ಎಷ್ಟು ವರ್ಷದವರೆಗೆ ನಾವು ಕೊಡಬೇಕಾಗತ್ತೆ? ಅದು ನಾವು ಗೊಬ್ಬರ ಅನ್ನುವಂಥ ಕೊಡ್ತಾ ಇದ್ರೆ ಏನು ತೊಂದರೆ ಇಲ್ಲ, ಕೊಡ್ತಾ ಇದ್ದೇನೆ. ಸೆಗಣಿ ನೀರನ್ನು ನಾವು ಕೊಟ್ಟರೆ ಅದರಲ್ಲಿ ನಮಗೆ ಅದರಲ್ಲಿ ಏನು ಪರಿವರ್ತನೆ ಆಗುವಂಥದ್ದು ನಮಗೆ ಕಾಣ್ತದೆ. ಸರ್, ಈಗ ಇದಕ್ಕೆ ಬೇಡಿಕೆ ಎಲ್ಲೆಲ್ಲಿಂದ ಇದೆ? ನಿಮ್ಮ ಈ ರುದ್ರಾಕ್ಷಿ ಗಿಡಗಳನ್ನು ನೀವು ಬೆಳಿತೀರಿ, ಇದಕ್ಕೆ ಬೇಡಿಕೆ ಎಲ್ಲೆಲ್ಲಿಂದ ಬರ್ತಾ ಇದೆ? ಇದು ಯಾವುದೆಲ್ಲ ಹೊರಗಡೆ ಯಾವುದೆಲ್ಲ ಪ್ರದೇಶಗಳುಂಟು ಎಲ್ಲ ನನಗೆ ಕರೆ ಮಾಡಿ ಕೇಳ್ತಾರೆ. ರುದ್ರಾಕ್ಷಿದ ಗಿಡ ಉಂಟು, ಹೆಚ್ಚಾಗಿ ಕೇಳುವಂಥದ್ದು ಅದೇ. ನಮ್ಮ ದೇಶದಿಂದ ಮಾತ್ರ ಅಲ್ಲ ಇದಕ್ಕೆ? ಹೌದು, ನಮ್ಮ ದೇಶದಿಂದ ಮಾತ್ರ. ಹೆಚ್ಚಾಗಿ ಮುಂಬೈಗೆ ಹೋಗಿದೆ, ಮುಂಬೈಗೆ ಪುಣೆ ಇದನ್ನೆಲ್ಲ ಕಳಿಸಿದ್ದೇನೆ. ಸರ್, ಈಗ ರುದ್ರಾಕ್ಷಿ ಮುಖಗಳ ಬಗ್ಗೆ ನೀವು ಹೇಳಿದ್ರಿ, ಏಕಮುಖ ಮತ್ತೆ ದ್ವಿಮುಖ ಅಂತ ಇದೆಯಾ? ಹೌದೌದು, ದ್ವಿಮುಖ ಇದೆ. ಪಂಚಮುಖಿ ರುದ್ರಾಕ್ಷಿ, ಎಷ್ಟು ಮುಖಗಳ ತನಕ ಆ ರೀತಿ ಇದೆ? ಅದು ನಾನು ಒಂದು ಗಮನಿಸಿದ ಪ್ರಕಾರ 1 ರಿಂದ 13 ಮುಖದವರೆಗೆ ರುದ್ರಾಕ್ಷಿಯಲ್ಲಿ ಮುಖಗಳಿರ್ತದೆ. ಕೆಲವರು 24 ಮುಖದವರೆಗೆ ರುದ್ರಾಕ್ಷಿ ಮುಖಗಳಿರ್ತದೆ ಅನ್ನುವಂಥದ್ದು ಹೇಳ್ತಾರೆ ನನಗೆ. 1 ರಿಂದ 1 ಮತ್ತು 2 ಇದು ಸ್ವಲ್ಪ ರೇರ್. ಇದನ್ನು ಯಾಕೆ ಜನಗಳು ಮಾರಾಟದ ವಿಷಯದಲ್ಲಿ ಅದನ್ನು ಕೃತಕವಾಗಿ ಮಾಡಿ ಮಾರಾಟ ಮಾಡ್ತಾರೆ. ನಾವು ಯಾವುದು ನಮ್ಮ ಮನೆಯಲ್ಲಿ ಆಗಿದೆಯೋ ಅಥವಾ ನಾವು ನೋಡಿದ್ಯೋ ಅದು ನಮಗೆ ಒರಿಜಿನಲ್ ಅಂತ ಹೇಳ್ಬೋದು. ಹೌದು ಸರ್. ಈಗ ನನಗೆ ಒಂದು ಕುತೂಹಲ ಏನಂದ್ರೆ, ಈ ಎಲ್ಲ ಮುಖಗಳು, ಈ ರುದ್ರಾಕ್ಷಿಗಳಲ್ಲಿ ಇರುವ ಮುಖಗಳಿವೆ ಅಲ್ಲ, ಇದೆಲ್ಲ ಒಂದೇ ಮರದಲ್ಲಿ ಆಗೋದ ಅಥವಾ ಬೇರೆ ಬೇರೆ ಮರಗಳಲ್ಲಿ ಆಗೋದ? ಹೌದು, ಇದು ನೇಪಾಳದ ರುದ್ರಾಕ್ಷಿಯಲ್ಲಿ ಏಕಮುಖದಿಂದ 13 ಮುಖ ಅಥವಾ 24 ಮುಖ ಇದು ಒಂದೇ ಮರದಲ್ಲಿ ಆಗುವಂತ. ಓ ಸರಿ ಸರಿ. ಮತ್ತೆ ಬೇರೆ ಈಗ ಅಂದ್ರೆ ಏಕಮುಖಕ್ಕೆ ಅಂತ ಬೇರೆ ಕಡೆ ಇರುವ ಮರಗಳಲ್ಲಿ ಹಾಗಿದೆಯಾ ವಿಧ ವಿಧವಾದ? ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಏಕಮುಖದ್ದು ನಿಜವಾಗ್ಲೂ ಇದು ನೇಪಾಳದ ರುದ್ರಾಕ್ಷಿಯಲ್ಲಿ ಏಕಮುಖದಿಂದ 13 ಅಥವಾ 24 ಇದರಲ್ಲಿ ಆಗಬೇಕು. ಈಗ ಕೆಲವರು ಏಕಮುಖದ ರುದ್ರಾಕ್ಷಿ ಅನ್ನುವಂಥದ್ದು ಅದೊಂದು ಯಾವುದೋ ಬೇರೆ ಮರದಲ್ಲಿ ಆಗಿರುವಂತಹ ಒಂದು ಚಂದ್ರಾಕಾರದ ರೀತಿಯಲ್ಲಿ ನಮಗೆ ದೊರೆತದೆ, ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒರಿಜಿನಲ್ ಅಲ್ಲ. ಸರ್, ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಮುಖಗಳಿಂದ ಆರಂಭವಾಗಿ ಎಷ್ಟು ಮುಖಗಳ ತನಕ ಇವೆ? ನನಗೆ ಏಕಮುಖ ಮತ್ತೆ ದ್ವಿಮುಖ ಇದು ಸಿಗ್ಲಿಲ್ಲ. 3, 4, 6, 7 ಅಷ್ಟು ಸಿಕ್ಕಿರುವಂತದ್ದು. 13 ತನಕ ಏನು ಹೋಗಿಲ್ಲ? ಇಲ್ಲ, ನಾನು ನೋಡಿದ್ದೇನೆ, ಬೇರೆ ಕಡೆ ನೋಡಿದ್ದೇನೆ. ನಂತರ ನಿಮಗೆ ಹೆಚ್ಚಾಗಿ ಒಂದು ಮರದಲ್ಲಿ ಹೆಚ್ಚಾಗಿ ಆಗುವಂತದ್ದು ಪಂಚಮುಖ ರುದ್ರಾಕ್ಷಿ. ಸರ್, ಈಗ ನನಗೊಂದು ಕುತೂಹಲ ಏನಂದ್ರೆ, ಈಗ ನಮ್ಗೇನು ರುದ್ರಾಕ್ಷಿ ಗಿಡದಿಂದ ಬಿದ್ದದ್ದು ನಾವು ಹೆಕ್ತೇವೆ, ಅದನ್ನ ನೋಡಿದ ಕೂಡಲೇ ನಮಗೆ ಗೊತ್ತಾಗುದು, ಅದರ ಸಿಪ್ಪೆ ತೆಗೆದ್ರೆ ಗೊತ್ತಾಗುದಲ್ಲ? ಹೌದು, ಅದು ಒಂದು ಹಣ್ಣಿನ ರೀತಿ ಇರ್ತದೆ, ನೀಲಿ ಬಣ್ಣದಲ್ಲಿ ಇರ್ತದೆ, ಅದು ತುಂಬಾ ಒಂದು ನೋಡುವಾಗ ತುಂಬಾ ಸುಂದರ ಇರ್ತದೆ. ಸ್ವಲ್ಪ ಅದನ್ನು ತಿನ್ಬಹುದು, ನಮಗೆ ಅತ್ತಿಕಾಯಿಯ ರೀತಿಯಲ್ಲಿ ಇರ್ತದೆ. ಅದನ್ನು ಅದರ ಒಳಗಡೆ, ಈಗ ನೀಲಿ ಬಣ್ಣ ಇದ್ರೆ ಅದರ ಒಳಗಡೆ ಪುನಃ ಹಸಿರು ಇರ್ತದೆ, ನಂತರ ಅದರೊಳಗೆ ಅದು ಯಾವುದು ಮಾವಿನಕಾಯಲ್ಲಿ ಹೇಗೆ ಗೊರಟೆ ಇರ್ತದೆ ಹಾಗೇನೆ ಇರ್ತದೆ. ನಂತರ ಅದನ್ನು ಕ್ಲೀನ್ ಮಾಡಿ, ಅದು ಕಾಯಿ ಇರುವಾಗ, ನಾವು ಈಗ ಹಣ್ಣಾಗಿರುವಾಗ ಅದನ್ನು ಕ್ಲೀನ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಸುಲಭ. ನಂತರ ಅದು ನಾವು ಬಿಟ್ಟರೆ ಗಟ್ಟಿ ಆಗ್ತದೆ, ಗಟ್ಟಿ ಆಗುವಾಗ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ನಂತರ ಅದನ್ನು ನಾವು ತೆಗಿಬೇಕಾದ್ರೆ ನೀರಲ್ಲಿ ಹಾಕಿಟ್ರೆ ಆಯ್ತು, ಮತ್ತೆ ತೆಗಿಲಿಕ್ಕೆ ಸುಲಭ. ಹೌದು, ಇದರ ಈಗ ನೀವು ಬೆಲೆಗಳ ಬಗ್ಗೆ ಹೇಳಿದ್ರಿ, ಏಕಮುಖಕ್ಕೆ 50,000 ರೂಪಾಯಿ ಏನೋ ಇದೆ ಅಂತ. ಹೌದು, ಸಾಮಾನ್ಯ ಎಷ್ಟೆಷ್ಟು ಒಂದು ಅಂದಾಜಿಗೆ ಇದರ ಬೆಲೆಗಳು ಒಂದು ಎಷ್ಟಿರ್ಬೋದು ಇವತ್ತು ಮಾರುಕಟ್ಟೆಯಲ್ಲಿ? ಈಗ ಪಂಚಮುಖ ರುದ್ರಾಕ್ಷಿಯನ್ನು ನಿಜವಾಗ್ಲೂ ನಾವು ಮಾರಾಟ ಮಾಡುದಾದ್ರೆ ಅದು 5-10 ರೂಪಾಯಿಗೆ ಒಂದನ್ನು ಮಾರುವಂತದ್ದು ಪಂಚಮುಖ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 50 ರೂಪಾಯಿ 100 ರೂಪಾಯಿಗೆ ಕೂಡ ಮಾರುವವರು ಇದ್ದಾರೆ, ನನಗೆ ಗೊತ್ತುಂಟು. ನನಗೆ ಕೆಲವು ಕಡೆ ಕಳಿಸುವಾಗ ನನಗೆ ಸ್ವಲ್ಪ ಬೇಕಾಗಿರ್ತದೆ, ಹಾಗೆ ಕೇಳುವಾಗ ಅವರ ದರ ಅನ್ನುವಂಥದ್ದು 50 ರಿಂದ 100 ಇರ್ತದೆ. ಇದೊಂದು. ಮತ್ತೆ ಏಕಮುಖ ಅನ್ನುವಂಥದ್ದು ನನ್ನ ಪ್ರಕಾರ ಅದೇ, ಕೆಲವು ಕಡೆ 1 ಲಕ್ಷದವರೆಗೂ ಡಿಮಾಂಡ್ ಮಾಡುವಂಥವ್ರು ಇದ್ದಾರೆ, ಇದನ್ನು ಬೇರೆ ಬೇರೆ ಇಂಟರ್ನೆಟ್ ಅಲ್ಲಿ ಹಾಕಿ ಅದನ್ನು ಮಾರಾಟ ಮಾಡುವವರು ಕೂಡ ಇದ್ದಾರೆ. ಇದು ಯಾವುದು ಏಕಮುಖ ಅಥವಾ ದ್ವಿಮುಖ, ಇದೆಲ್ಲ ಯಾವ ಮುಖಗಳಿದೆ ಈ ಮನುಷ್ಯನ ಮೇಲೆ, ಅದೊಂದು ಆಧ್ಯಾತ್ಮಿಕದ ಭಾವನೆಯಲ್ಲಿ ನೋಡಿದರೆ ಅದಕ್ಕೆ ಅದರ ಬಗ್ಗೆ ಅದಕ್ಕೆ ಒಂದು ವ್ಯಾಲ್ಯೂ ಬಂದದ್ದು. ಈಗ ಆಧ್ಯಾತ್ಮಿಕ ಇದ್ದುದರಿಂದ ರುದ್ರಾಕ್ಷಿಗೆ ತುಂಬಾ ವ್ಯಾಲ್ಯೂ ಬಂದಿದೆ. ಶಿವನ ಒಂದು ಗುಣ ಆಗಿರುವಂಥದ್ದು, ಕಣ್ಣಾಗಿರುವಂಥದ್ರಿಂದ ಅದಕ್ಕೆ ತುಂಬ ವ್ಯಾಲ್ಯೂ ಬಂದಿದೆ. ಇದು ಏಕಮುಖದಿಂದ ಅದು 13 ಮುಖದವರೆಗೆ ಈ ಎಲ್ಲ ನಮ್ಮ ರಾಶಿ ಏನಿದೆ ಅದಕ್ಕೆಲ್ಲ ಒಂದು ಇಟ್ಟಿದ್ದಾರೆ, ಈ ರಾಶಿಗೆ ಇದನ್ನು ಹಾಕಬೇಕು ಆ ರೀತಿಯಾಗಿ ಮಾಡಿದ್ದಾರೆ. ಹೀಗೆ ಅದರ ದರ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗಿದೆ. ಈಗ ಏಕಮುಖದ್ದು ಮತ್ತೆ ದ್ವಿಮುಖ ತ್ರಿಮುಖ ಇದನ್ನು ಧಾರಣೆ ಮಾಡಿದರೆ ಯಾವ ರೀತಿಯ ಫಲಗಳು ಸಿಗ್ತದೆ ಅಂತೇಳಿ ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಸರ್, ಈಗ ರುದ್ರಾಕ್ಷಿ ಅದರ ಪ್ರತಿಯೊಂದು ಭಾಗವು, ಮರದ ಪ್ರತಿಯೊಂದು ಭಾಗವು ವೈದ್ಯಕ್ಕೆ ಇದರಲ್ಲಿ ನೋಡಿದ್ರು ಆಯುರ್ವೇದಿಕ್ನಲ್ಲಿ ಬಹಳ ಬೇಡಿಕೆ ಇರಬಹುದಲ್ಲ. ರುದ್ರಾಕ್ಷಿ ಮರ ಅನ್ನುವಂಥದ್ದು ಆಯುರ್ವೇದಿಕ್ ಮರವೇ, ಅದಕ್ಕೆ ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಂತರ ರುದ್ರಾಕ್ಷಿ ಕಾಯಿ ಅನ್ನುವಂಥದ್ದು, ಇದನ್ನು ಇದರಲ್ಲಿ ಕೂಡ ತುಂಬ ಆಯುರ್ವೇದಿಕ ಗುಣಗಳಿದೆ. ಇದನ್ನು ಹುಡಿ ಮಾಡಿ ಕುಡಿಯುವಂಥದ್ದು, ನಂತರ ಅದನ್ನು ನೀರಲ್ಲಿ ಹಾಕಿ ಕುಡಿಯುವಂಥದ್ದು, ಇದು ಧಾರಣೆ ಮಾಡಿದರೆ ಮನುಷ್ಯನಲ್ಲಿರುವಂಥ ಒಂದು ನಕಾರಾತ್ಮಕ ಏನು ಗುಣಗಳಿರ್ತದೆ ಅದನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ. ಹಾಗೆಯೇ ಈ ರುದ್ರಾಕ್ಷಿಯನ್ನು ನಾವೊಂದು ರಾತ್ರಿ ನೀರಲ್ಲಿ ಹಾಕಿ, ಒಂದು 10 ರುದ್ರಾಕ್ಷಿಯನ್ನು ನೀರಲ್ಲಿ ಹಾಕಿ ಬೆಳಿಗ್ಗೆ ಕುಡಿಯುವಂಥದ್ದು ಮಾಡಿದರೆ ಮನುಷ್ಯನಲ್ಲಿರುವಂಥ ಯಾವುದು BP ಅಥವಾ ಶುಗರ್ ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಅದರಲ್ಲಿ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಆತ್ಮೀಯರೇ, ಇದು ವಿನೀಶ್ ಪೂಜಾರಿ ಅವರ ಮಾತುಗಳು. ಪರಿಸರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು ಅವರು ಬೆಳೆಯುತ್ತಿರುವಂತಹ ಮರ ಗಿಡಗಳ ಬಗ್ಗೆ ಬಹಳಷ್ಟು ವಿವರಿಸಿದರು. ಇದರ ಮುಂದಿನ ಭಾಗವನ್ನು ನಾಳೆಯ ಕಿಸಾನ್ ವಾಣಿಯಲ್ಲಿ ಕೇಳೋಣ. ಇದುವರೆಗೆ ಪರಿಸರ ಸಂರಕ್ಷಣೆಯಲ್ಲಿ ದೇವ ವೃಕ್ಷಗಳ ಮಹತ್ವ ಈ ಕುರಿತು ಪರಿಸರ ಪ್ರೇಮಿ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ರಜನಿ ಭಟ್. ಇದರ ಎರಡನೆಯ ಭಾಗ ನಾಳೆ ರಾತ್ರಿ 8 ಗಂಟೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೇಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 52,500, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 48,500, ಕೋಕಾ ಕ್ವಿಂಟಾಲಿಗೆ 25,500 ರಿಂದ 28,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 ರಿಂದ 22,000, ತೆಂಗಿನಕಾಯಿ 1ನೇ ವರ್ಗ 1,000 ರಿಂದ 30,000, 2ನೇ ವರ್ಗ 1,000 ರಿಂದ 28,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 ರಿಂದ 5,300, ಕಟ್ಟ ಸಾಂಬಾರ್ 3,500 ರಿಂದ 4,200, IR8 ಕ್ವಿಂಟಾಲಿಗೆ 3,450 ರಿಂದ 4,250, ಭತ್ತ ಆಮದು ಕ್ವಿಂಟಾಲಿಗೆ 2,250 ರಿಂದ 2,450, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 ರಿಂದ 5,000, ಕೆಂಪು ಕ್ವಿಂಟಾಲಿಗೆ 4,400 ರಿಂದ 5,000, ಕಪ್ಪು ಕ್ವಿಂಟಾಲಿಗೆ 4,600 ರಿಂದ 5,400, ಮೆಣಸು ಕ್ವಿಂಟಾಲಿಗೆ 18,000 ರಿಂದ 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 64,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,500 ರಿಂದ 14,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 7,000, ಕದಳಿ 6,500 ರಿಂದ 7,500, ಗಾಳಿ 5,500 ರಿಂದ 6,000, ನೇಂದ್ರ ಕ್ವಿಂಟಾಲಿಗೆ 7,000 ರಿಂದ 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಕೇಳಿ ಸಾಂಪ್ರದಾಯಿಕ ಹಾಡುಗಳು. ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಮೊದಲಿಗೆ ಹಸೆಗೆ ಬಾರೈ ಬಿಸಜನಯನ. ಮನೆಯರೆಲ್ಲ ಕೂಡಿ ನಿಂದು ಪಾಡುವ ಬಿಕೆ ಸುಮಿತ್ರಾ ಅವರದೇ ಧ್ವನಿಯಲ್ಲಿ ವರವ ಕುಡು ತಾಯಿ. ಇದುವರೆಗೆ ಬಿಕೆ ಸುಮಿತ್ರಾ ಅವರು ಹಾಡಿರುವ ಸಾಂಪ್ರದಾಯಿಕ ಮದುವೆ ಹಾಡುಗಳನ್ನು ಕೇಳುತ್ತೀರಿ. ಆತ್ಮೀಯ ಕೇಳುಗರೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ತಾಳಮದ್ದಳೆ ಪ್ರತಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ. ಚುನಾವಣೆ ಮೌನದಲ್ಲಿ ನಡೆಯಲಿ, ಸಕಲ ಪ್ರಲೋಭನ ಪ್ರಯತ್ನಗಳು ಶಿಕ್ಷಾರ್ಹ ಅಪರಾಧವಾಗಿರಲಿ. ಮೌನವೇ ತಾಳ ಮಾತೆ ಮದ್ದಳೆ. ಮತದಾರರನ್ನು ಕುರಿಗಳ ಹಾಗೆ ಸೇರಿಸಿ ಕೂಡಿಸಿ, ಕೋತಿಗಳಂತೆ ಕುಣಿಸಿ, ನರಿಗಳಂತೆ ಊಳಿಡಿಸಿ ಓಟು ಗಿಟ್ಟಿಸುವ ತಂತ್ರವನ್ನು ಕೊನೆಗೊಳಿಸು. ಕರ್ಮವೇ ಪ್ರಣತಿ ಬದುಕೇ ಜ್ಯೋತಿ. ತಾನು ಯಾವ ಮನುಷ್ಯನಿಗೆ ಓಟು ಹಾಕಬೇಕು, ಯಾವ ಪಕ್ಷದ ಸಿದ್ಧಾಂತ ತನಗೆ ಸ್ವೀಕಾರಾರ್ಹ, ಅನುಷ್ಠಾನಗೊಳಿಸುವುದರಲ್ಲಿ ಅದರ ಚರಿತ್ರೆ ಏನು ಎನ್ನುವುದು ಮತದಾರನ ಸ್ವಂತ ಖಾಸಗಿ ನಿರ್ಧಾರವಾಗಲಿ. ಮೌನವೇ ತಾಳ ಮಾತೇ ಮದ್ದಳೆ. ಒಂದೇ ರೂಪದ ಪ್ರತಿರೂಪಗಳಂತೆ ಕಾಣಿಸುವ ನೀವು ಮೂವರು ಯಾರು? ನಾವು ಶ್ರೀಗಂಧ ರಾಜ್ಯದ ಪ್ರಜಾದೇವತೆಗಳು. ತಪ್ಪದೇ ಕೇಳಿ ತಾಳಮದ್ದಳೆ, ಕೆಟಿಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕವಿ ಅಗರಿ ಭಾಸ್ಕರ ರಾವ್ ವಿರಚಿತ ಅಪ್ರಮೇಯಿ ಸುಪ್ರತಾಪ. ನಡೆಸಿಕೊಡುತ್ತಾರೆ ಯಕ್ಷಕೂಟ ಮಹಿಳಾ ವೇದಿಕೆ ಮಂಗಲ್ಪಾಡಿ ಇಲ್ಲಿನ ಸದಸ್ಯರು. ಯಾಗವನ್ನು ಪೂರೈಸುತ್ತೀ ಭವ ಸಾಗರವ ನೀ